ಹಾಕ್ಬಿಟ್ಟು ಒಂದು 5-7 ದಿನ ಡ್ರಮ್ ಅಲ್ಲಿ ಹಾಕ್ಬಿಟ್ಟು ತಿರುಗಿಸ್ಬಿಡ್ತೀವಿ ಸರ್, ಒಂದೇ ಕಡೆ ಪ್ರದಕ್ಷಿಣಾಕಾರವಾಗಿ ತಿರುಗಿಸ್ಬಿಟ್ಟು ಅದನ್ನ 7 ದಿನ ಆದ ನಂತರ ಅದನ್ನ ನಾವು ಇಲ್ಲ ನೀರಾವರಿಗೆ ಹಾಕೋದಾದ್ರೆ ನೀರಲ್ಲಿ ಹಂಗೆ ಹರಿಬಿಡ್ಬೋದು ಸರ್, 1 ಎಕರೆಗೆ ಆಗುತ್ತೆ ಸರ್ ಅಷ್ಟು. ಜೊತೆಗೆ ಅದನ್ನೇ ಸ್ಪ್ರೇ ಮಾಡ್ಬೋದು ನಾವು, ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಬರುತ್ತೆ, ಪ್ರಾಥಮಿಕ ಹಂತದಾಗ ಬರೋಂತ ರೋಗಗಳೆಲ್ಲ ಕಡಿಮೆ ಆಗ್ತದೆ ಸರ್. ಅದಕ್ಕೆ 200 ಲೀಟರ್ ನೀರು ಹಾಕೊಂಡ್ಬಿಟ್ಟು ಈ ಪ್ರಮಾಣಕ್ಕೆ ಸ್ಪ್ರೇ ಮಾಡ್ಬೋದು. ಜೊತೆಗೆ ಇಲ್ಲ ಘನಜೀವಾಮೃತ ಮಾಡ್ಕೋಬಹುದು ಸರ್, ಅದನ್ನೇ ನೆರಳಲ್ಲಿ ಒಣಗಿಸ್ಬಿಟ್ಟು ಗೋಣಿ ಚೀಲಕ್ಕೆ ತುಂಬಿಟ್ಕೊಂಡ್ರೆ ಈಗ ನಾವು ಶೇಂಗಾ ಬೆಳಿತೀವಿ ಸರ್, ಶೇಂಗಾ ಬೆಳಿಬೇಕಾದ್ರೆ ಏನ್ ಮಾಡ್ತೀವಿ ಅಂದ್ರೆ ಇದು ಘನಜೀವಾಮೃತ ಮಾಡ್ಕೊಂಡಿರ್ತೀವಿ. ಘನಜೀವಾಮೃತ ಯಾಕೆ ಮಾಡ್ತೀವಿ ಅನ್ನೋದಾದ್ರೆ ನಮಗೆ ಒಂದು ಸತ್ವಯುತವಾದ ಆಹಾರ ಬರ್ಬೇಕು, ನಮಗೆ ವಿಷಮುಕ್ತ ಆಹಾರ ಬೇಕು ನಮಗೆ. ಅಂದ್ರೆ ಈಗ ಕನಿಷ್ಠ ಎಲ್ಲಿವರೆಗೂ ನಾವು ಇರ್ತೀವೋ ಅಲ್ಲಿವರೆಗೂ ಆರೋಗ್ಯ ಸರಿ ಇರ್ಬೇಕು ನಮ್ದು. ಆಯ್ತು ಸರ್, ಅದಾದ ನಂತರ ಸಸ್ಯಜನ್ಯ ಕೀಟನಾಶಕಗಳು ಮಾಡ್ಕೊಂತೀವಿ ಸರ್. ಮೇನ್ ಆಗಿ ನಮಗೆ ದೇಶಿ ಗೋಮಾತೆಯಿಂದ ಮೇನ್ ಗೋಮೂತ್ರ ಬೇಕು ನಮಗೆ. ಗೋಮೂತ್ರ ಹಾಲಿನಕ್ಕಿಂತ ಇದು 10 ಪಟ್ಟು ಬೆಲೆ ಅಂದ್ಕೊಂಬಿಡ್ರಿ ಇದು. ಹಾ, 1 ಸೇರು ಗೋಮೂತ್ರ 1 ತೊಲೆ ಬಂಗಾರಕ್ಕೆ ಸಮ. ಅದ್ರಾಗೆ ಎಷ್ಟೋ ಪೋಷಕಾಂಶಗಳಿದಾವೆ ಸರ್ ಗೋಮೂತ್ರದಾಗೆ, ಕ್ಯಾಲ್ಸಿಯಂ, ಮ್ಯಾಂಗ್ನೀಸು, ತಾಮ್ರದ ಗುಣ. ಗೋಮೂತ್ರದಲ್ಲಿ MDGP ಅಂತಂದು ಕ್ಯಾನ್ಸರ್ ನಿವಾರಕ ಐತೆ ಸರ್, ಕ್ಯಾನ್ಸರ್ನ ಕಡಿಮೆ ಮಾಡುವಂಥದ್ದು. ಇಷ್ಟು ಎಲ್ಲ ನಮ್ಮ ದೇಶಿ ಗೋಮಾತೆ ಒಂದು ಏನು ಔಷಧಿ ಭಂಡಾರ ಇದ್ದಂಗೆ ಸರ್. ಆನಂತರ ತುಪ್ಪ, ತುಪ್ಪ ಬಂದ್ಬಿಟ್ಟು ಮೆದುಳನ್ನ ಶುದ್ಧಿ ಮಾಡುದು ಸರ್, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ತುಪ್ಪ ಅತಿ ಹೆಚ್ಚು ಬಳಸೋದ್ರಿಂದ ನಮ್ಮ ದೇಶ ಆಕಳ ತುಪ್ಪ ಜ್ಞಾಪಕ ಶಕ್ತಿ ಜಾಸ್ತಿ ಆಗೋದು, ಜೊತೆಗೆ ಮೆದುಳು ಶುದ್ಧಿ ಆಗುತ್ತೆ, ದೇಹಕ್ಕೆ ಒಳ್ಳೆ ಪುಷ್ಟಿ ಕೊಡುತ್ತೆ ಸರ್. ಈ ಹಾಲಿನಿಂದ ನಮಗೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತವೆ ಸರ್. ವಿಟಮಿನ್ಸ್ ಐತೆ, ಪ್ರೋಟೀನ್ಸು, ಖನಿಜಾಂಶಗಳು, ಇಷ್ಟೆಲ್ಲ ಇದ್ದು ಈ ಮನುಷ್ಯನಿಗೆ ಬೇಕಾಗಿರೋದು ಪಂಚಗವ್ಯ ಸರ್. ಪಂಚಗವ್ಯ ಅಂದರೆ ಗೋಮೂತ್ರ ಜೊತೆಗೆ ಗೋಅರ್ಕ, ಮೊಸರು, ತುಪ್ಪ ಸರ್. ಇಷ್ಟನ್ನ ಬಳಕೆ ಮಾಡ್ಕೊಂಡು ಸತ್ವಯುತವಾದ ಆಹಾರನೂ ರೋಗ ರುಜಿನಗಳು ಇಲ್ದಂಗೆ ಬೆಳ್ಕೊಂಡು ಈ ಗೋ ಉತ್ಪನ್ನ ಬಳಸ್ಕೊಂಡು ನಾವು ಇರೋವರೆಗೂ ಆರೋಗ್ಯವಾಗಿರ್ಬೋದು ಸರ್. ಸೊ ಒಂದು ನೀವು ಹೇಳೋ ಪ್ರಕಾರ ನೋಡಿದ್ರೆ ದೇಸಿ ಆಕಳು ಬಹಳ ಮುಖ್ಯ. ಹೌದು, ಅದು ಕೃಷಿಗೆ ಅಷ್ಟೇ ಅಲ್ಲ, ಒಂದು ಕುಟುಂಬಕ್ಕೂ ಸಹಿತ ಅದರ ಹಾಲಾಗಿರಬಹುದು ಅಥವಾ ತುಪ್ಪ ಆಗಿರಬಹುದು, ಬೆಣ್ಣೆ, ಮೊಸರು ಇವೆಲ್ಲವುಗಳ ಬಳಕೆ ಮಾಡೋದ್ರಿಂದ ಒಂದು ಕುಟುಂಬದ ಆರೋಗ್ಯ ಸುಸ್ಥಿರವಾಗಿರ್ತದೆ ಅಂತಕ್ಕಂಥದ್ದನ್ನ ಹೇಳ್ತಾ ಬಂದ್ರಿ. ಜೊತೆಗೆ ಈಗ ಕೃಷಿಯಲ್ಲಿ ಸಾವಯವ ಕೃಷಿಯನ್ನ ಮಾಡ್ತಾ ಇರತಕ್ಕಂತ ರೈತರು ಪಂಚಗವ್ಯ ಅಂತೇಳಿ ಮಾಡ್ಕೊಳ್ತಾ ಹೋಗ್ತಾರೆ, ಆಮೇಲೆ ಇನ್ನು ಬೇರೆ ಬೇರೆ ಏನು ಔಷಧಿಗಳನ್ನ ಸಿಂಪರಣೆಗೆ ಮಾಡೋದಕ್ಕೆ ಅವೆಲ್ಲ ಬಳಕೆ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ಇದು ನಾನು ಬೇರೆ ಬೇರೆ ರೈತರನ್ನ ಸಂದರ್ಶನ ಮಾಡಿದಾಗ ಗೊತ್ತಾಯ್ತು, ಬರೀ ಗೋಮೂತ್ರವನ್ನೇ ಸಿಂಪರಣೆ ಮಾಡಿದ್ರೆ ಸಾಕು, ಎಷ್ಟೋ ರೀತಿಯ ಸಸ್ಯಗಳಿಗೆ ವರ್ಧಕವಾಗಿ ಕೆಲಸ ಮಾಡುತ್ತೆ, ರೋಗ ನಿರೋಧಕವಾಗಿ ಸಹಿತ ಕೆಲಸ ಮಾಡ್ತದೆ ಅಂತಕ್ಕಂಥದ್ದು. ಸರಿ, ಇದನ್ನ ರೈತರು ಹೇಗೆ ಬಳಸಬಹುದು ಅಂತ ನೀವು? ಸರ್, ಗೋಮೂತ್ರ ಬಳಸೋದಾದ್ರೆ 1 ಲೀಟರ್ ಗೋಮೂತ್ರಕ್ಕೆ 5 ಲೀಟರ್ ಮಿಶ್ರಣ ಮಾಡ್ಕೊಂಡು 10 ದಿನಕ್ಕೊಂದ್ಸರಿ ಒಂದು ಸಿಂಪಡಿಸ್ತಾ ಹೋದ್ರೆ ಎಷ್ಟೋ ಕಾಯಿಲೆಗಳು ಬರೋಂಥದ್ದು ಅದು ಮುಂಜಾಗ್ರತೆ ಕ್ರಮವಾಗಿ ಬಳಸುವಂಥದ್ದು ಸರ್. ಅದು ಯಾವುದೇ ಬೆಳೆಗೆ ಯಾವುದೇ ಹಂತದಲ್ಲೂ ಸಿಂಪರಣೆ ಮಾಡಬಹುದಾ, ಅದಕ್ಕೇನಾದರೂ ವಿಧಿವಿಧಾನಗಳಿದಾವ ಹೇಗೆ? ಇಲ್ಲ ಸರ್, 15 ದಿನಕ್ಕೊಂದ್ಸರಿ ನಮ್ಮ ಅನುಭವದ ಪ್ರಕಾರ 15 ದಿನಕ್ಕೊಂದ್ಸರಿ ಸಿಂಪರಣೆ ಮಾಡ್ಬೋದು ಸರ್. ಒಂದು ಬೆಳೆಗೆ ಕಡಿಮೆ ಅಂದರೆ ಒಂದು 8 ಸರಿ ಬಳಕೆ ಮಾಡ್ಬೋದು ಸರ್. ಈ ನಮ್ದೇ ಅನುಭವ, ನಾನು 10 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾ ಇದೀವಿ ಸರ್. ಸರಿ, ನೀವು ಕೃಷಿ ಮಾಡ್ತಾ ಇದ್ರಿ, 8 ಎಕರೆ ಭೂಮಿ ಇದೆ, ಏನೇನ್ ಮಾಡ್ತಾ ಇದ್ರಿ? ಸರ್, ನಮ್ದು 2 ಎಕರೆ ಭೂಮಿ ಇದೆ ಸರ್. ಏನೇನ್ ಬೆಳಿತಾ ಇದೀರಾ? ನೀರಾವರಿಯಲ್ಲಿ ಮುಂಗಾರಿಗೆ ಈರುಳ್ಳಿ ಹಾಕ್ತೀವಿ ಸರ್, ಈರುಳ್ಳಿ ಬೆಳಿತೀವಿ ಮೇನ್ ಆಗಿ. ಹಿಂಗಾರಿಗೆ ರಾಗಿ ಜೊತೆಗೆ ಜೋಳ ಸರ್. ಜೋಳ ಮನೆಗೆ ದವಸ ಧಾನ್ಯ ಏನ್ ಬೇಕು ಎಲ್ಲ ಬೆಳ್ಕೊಂತೀವಿ ಸರ್. ನೀವು ಏನೇನ್ ಈ ಹಸುವಿನ ಉತ್ಪನ್ನಗಳನ್ನ ಗೊಬ್ಬರದ ರೂಪದಲ್ಲಿ, ಔಷಧಿಗಳ ರೂಪದಲ್ಲಿ ಏನೇನ್ ಬಳಕೆ ಮಾಡ್ತಾ ಇದೀರಿ? ಸರ್, ನಾವು ಜೀವಾಮೃತ ಬಳಸ್ತೀವಿ ಸರ್. ಜೀವಾಮೃತ ಆದ್ಮೇಲೆ ಸಸ್ಯಜನ್ಯ ಕೀಟನಾಶಕ ಬಳಸ್ತೀವಿ ಸರ್. ರೋಗ ಕಡಿಮೆ ಸರ್, ಆಕ್ಚುಲಿ ರೋಗ ಇಲ್ಲ ಅಂತಾನೆ ತಿಳ್ಕೊಬಹುದು, ಯಾಕಂದ್ರೆ ಭೂಮಿ ಆರೋಗ್ಯ ಆದ್ಮೇಲೆ ರೋಗ ರುಜಿನಗಳು ಕಡಿಮೆ ಆಗ್ತಾವ ಸರ್, ಬರೋದು ಕಡಿಮೆ ಆಗುತ್ತೆ ಸರ್. ಜೊತೆಗೆ ಇಳುವರಿ ಜಾಸ್ತಿ ಆಗಕ್ಕೆ ಹೂವು ಹಣ್ಣು ಕಾಯಿ ಜಾಸ್ತಿ ಆಗಕ್ಕೆ ಸರ್ ಪಂಚಗವ್ಯ ಸಿಂಪರಣೆ ಮಾಡ್ತೀವಿ ಸರ್, 1 ಸಾರಿ ಇಲ್ಲ 2 ಸಾರಿ. ಗೋಮಯ, ಗೋಮೂತ್ರ, ಹಾಲು, ಮೊಸರು, ತುಪ್ಪ, ವೇಸ್ಟ್ ಬೆಲ್ಲ, ಜೊತೆಗೆ 1 ಕೆಜಿ ಬಾಳೆಹಣ್ಣು, 1 ಕೆಜಿ ಪಪ್ಪಾಯಿ, 10 ಲೀಟರ್ ನೀರಿಗೆ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದ್ ಇಪ್ಪತ್ತು ದಿನ ಡ್ರಮ್ ಅಲ್ಲಿ ಹಾಕಿ ತಿರುಗಿಸ್ಬಿಟ್ರೆ ಅದ್ ನೂರು ಲೀಟರ್ ಪ್ರಮಾಣಕ್ಕೆ ಮೂರು ಲೀಟರ್ ಹಾಕೊಂಡು ಸಿಂಪರಣೆ ಮಾಡಿದ್ರೆ ಇಳುವರಿ ಜಾಸ್ತಿ ಆಗುತ್ತೆ ಸರ್. ಯಾವುದೇ ಬೆಳೆಗೆ ಈಗ ನೀವು ಸಾವಯವ ಕೃಷಿಗೆ ಮುಂದಾಗಿದ್ದು ಎಷ್ಟು ವರ್ಷಗಳ ಹಿಂದೆ? ಸರ್ ಸಾವಯವ ಕೃಷಿಗೆ ಬಂದಿದ್ದು ನಾವು ರಾಸಾಯನಿಕ ಮಾಡ್ತಿದ್ವಿ ಸರ್ ಮುಂಚೆ, ಖರ್ಚು ಜಾಸ್ತಿ ಆಯ್ತು ಸರ್. ಅಂದ್ರೆ ವರ್ಷ ಇಪ್ಪತ್ ಮೂವತ್ ಸಾವಿರ ನಲವತ್ ಸಾವಿರ ಗಟ್ಟಲೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕ ಜೊತೆಗೆ ಆರೋಗ್ಯದಾಗೆ ಸುಮಾರು ಏರುಪೇರು ಆಯ್ತು ಸರ್. ರಾಸಾಯನಿಕ ಹೊಡೆಯೋದ್ರಿಂದ ನಮಗೆ ಎಷ್ಟೋ ಕಾಯಿಲೆಗಳು ಜಾಸ್ತಿ ಆದವು. ಅವಾಗ ಒಂದು ಆರ್ಥಿಕ ನಷ್ಟ ಜೊತೆಗೆ ಆರೋಗ್ಯ ತೊಂದರೆ ಸರ್. ಅದು ಇಷ್ಟೆಲ್ಲ ಯೋಚನೆ ಮಾಡಿ ಮಾಡಿ ನಮ್ಮ ಗುರುಗಳಾದ ಇಲ್ಲಿ ಉಲಿಕೆರೆ ಎಚ್ ವಿ ಸಜ್ಜನ್ ಸರ್ ರಾಸಾಯನಿಕ ಕಡಿಮೆ ಮಾಡಿ ಸಾವಯವ ಮಾಡ್ರಿ ಅಂತಂದು ಹೇಳಿದ್ರು ಸರ್. ಅವಾಗಿಂದ ನಾವು ಅಲ್ಲಿಂದ ಪ್ರಾರಂಭ ಮಾಡಿದ್ವಿ ಸರ್. ವರ್ಷ ಒಂದ್ ವರ್ಷ ಕಡಿಮೆ ಆಗುತ್ತೆ ಸರ್ ಇಳುವರಿ, ಎರಡನೇ ವರ್ಷ ಸ್ವಲ್ಪ ಜಾಸ್ತಿ ಆಗುತ್ತೆ ಸರ್, ಮೂರನೇ ವರ್ಷ ನಾಲ್ಕನೇ ವರ್ಷದಿಂದ ನಮಗೆ ಅದ್ಭುತವಾದ ಇಳುವರಿ ಬರು ಸರ್, ಖರ್ಚು ಕಡಿಮೆ ಸರ್. ಹಿಂಗೆ ಸಾವಯವ ಕೃಷಿ ಮಾಡ್ತಾ ಇದೀವಿ ಸರ್. ಈಗ ನಿಮ್ಗೆ ಎಷ್ಟು ವರ್ಷ ವಯಸ್ಸಿದೆ? ಈಗ 43 ಸರ್. 43 ವರ್ಷ ವಯಸ್ಸು. ಕೃಷಿಗೆ ಬೇಕಾಗಿರ್ತಕ್ಕಂತ ಈ ತರದ ಎಲ್ಲ ಜ್ಞಾನಗಳನ್ನ ತರಬೇತಿಗಳನ್ನ ಎಲ್ಲಿ ತಗೊಂಡ್ರಿ, ಹೇಗೆ ತಗೊಂಡ್ರಿ ನೀವೆಲ್ಲ? ಸರ್ ನಮಗೆ ಹಿರಿಯೂರು ಬಬ್ಬೂರ್ ಫಾರಂ ಅಲ್ಲಿ ಪಿ ಯು ಸಿ ಓದ್ಬೇಕಾದ್ರೆ 98 ಒಂದ್ 15 ದಿನ ತರಬೇತಿ ಇತ್ತು ಸರ್. ಅವಾಗಿಂದ ಕೂಡ ನಮಗೆ ಕೃಷಿ ಮಾಡ್ಬೇಕು ಏನಾದ್ರು ಒಂದು ಬದಲಾವಣೆ ಅಂತಂದು ಒಂದು ತಲೆಗಿತ್ತು ಸರ್. ಅದಾದ ನಂತರ ಮತ್ತೆ ನಮ್ದು ವೃತ್ತಿ ಕೃತಕ ಗರ್ಭಧಾರಣೆ ಸರ್. ನಮ್ದು 2001 ಬೈಪ್ ಸಂಸ್ಥೆಗೆ ತರಬೇತಿ ಪಡೆದ ನಂತರ ಅದರಲ್ಲೇ ಕೆಲಸ ಮಾಡ್ಕೊಂಡ್ಬಂದ್ವಿ 15 ಒಂದ್ ಮೂರು ಪ್ರಾಜೆಕ್ಟ್ ಅಲ್ಲಿ. ಈಗ ಓನ್ ಆಗಿ ಮಾಡ್ತಾ ಇದೀವಿ ಸರ್. ಓನ್ ಆಗಿ ಮಾಡೋದ್ರ ಜೊತೆಗೆ ಗೋಮೂತ್ರ ಜೀವಾಮೃತ ಮಾಡೋದು ಪ್ರತಿ ಹಳ್ಳಿ ಹಳ್ಳಿಗೂ ಹೇಳ್ತೀವಿ ಸರ್. ವ್ಯಾಲ್ಯೂ ನಮ್ಗೇನು ದೇಶಿ ಗೋಮಾತಿಯಿಂದ ಮೇನ್ ನಮಗೆ ಜಾಸ್ತಿ ಹೆಚ್ಚಿನ ಬೆಲೆ ಬಾಳ ಅಂತದ್ದು ಗೋಮೂತ್ರ ಸರ್. ಗೋಮೂತ್ರ ಗೋಮಯ, ಆ ಗೋಮೂತ್ರದಲ್ಲಿ ಎಷ್ಟೋ ಅಂಶಗಳಿದಾವ ಸರ್. ಗೋಮಯದಾಗೆ ಪೃಥ್ವಿ ತತ್ವ ಐತೆ ಸರ್, ಆಕ್ಸಿಜನ್ ಸಿಗುತ್ತೆ ಭೂಮಿಗೆ, ಭೂಮಿ ಫಲವತ್ತತೆ ಆಗುತ್ತೆ, ಭೂಮಿ ಎಲ್ಲ ಉಬ್ರೆ ಬಂದ್ಬಿಡ್ತದೆ ಸರ್. ಆಮೇಲೆ ಭೂಮಿ ಎಟ್ಟೆ ಆಗಲ್ಲ, ಅವಾಗ ಬೆಳೆ ಬೆಳೆ ಸರ್, ಕಾಯಿಸ್ಕೊಂಡು ಕುಡಿಯೋಂಥದ್ದು ಸರ್. ಇದಕ್ಕೆ ಎಷ್ಟೋ ಕಾಯಿಲೆಗಳು ಕಡಿಮೆ ಆಗ್ತದೆ ಸರ್. ಜೊತೆಗೆ ತುಳಸಿ ಕಷಾಯ ಸರ್, ಆನಂತರ ಪುದೀನ ಕಷಾಯ ಸರ್, ಜೊತೆಗೆ ಒಂಗೆ ಕಷಾಯ, ಇದು ತಂಪು ಕಾರಕ ಸರ್, ಮೂಲವ್ಯಾಧಿನ ಕಡಿಮೆ ಮಾಡ್ತದೆ. ಒಂಗೆ ಕಷಾಯ ಸರ್, ಲಿವರ್ ಎಲೆ ಸರ್, ಎಲೆ ಸರ್, ಒಬ್ಬ ಮನುಷ್ಯನಿಗೆ ಒಂದು 3-4 ಎಲೆ ಹಾಕಿ ಸ್ವಲ್ಪ ಬೆಲ್ಲ ಹಾಕೋಣದು, ಕಾಯಿಸ್ಕೊಂಡು ಕುಡಿಯೋದು ಸರ್ ಅಷ್ಟೇ. ಲಿವರ್ ನ ಶುದ್ಧಿ ಮಾಡುತ್ತೆ. ಹೌದು ಸರ್. ಆನಂತರ ಜೊತೆಗೆ ಮದ್ಯಪಾನ ಮಾಡ್ತಾರಲ್ಲ ಸರ್, ಮದ್ಯಪಾನ ಗುಟ್ಕಾ, ಗುಟ್ಕಾ ಹಾಕ್ತಾರೆ ಸರ್. ಈ ಗುಟ್ಕಾ ಹಾಕರು, ಈಗ ಗುಟ್ಕಾ ಹಾಕರ್ಗೆ ಹೆಚ್ಚಾಗಿ ಬರೋದು ಕ್ಯಾನ್ಸರ್ ಮುಂದೆ ಒಂದ್ ದಿನ ತಪ್ಪಿದ್ದಲ್ಲ ಸರ್. ಹಾಗೆ ಈ ಗುಟ್ಕಾ ಹಾಕರ್ ಏನ್ ಮಾಡ್ಬೇಕಂದ್ರೆ ಈ ಒಂಗೆ ಎಲೆನ ಒಂದು ಎಲೆನ ಸಣ್ಣಕ್ಕೆ ಉದ್ಕೊಂಡ್ಬಿಟ್ಟು ಅದನ್ನ ಅದವಾಗಿ ಕುಟ್ಬಿಟ್ಟು ಸ್ವಲ್ಪ ಅಲ್ಲಿನ ಸೈಡ್ನಾಗ ಅವ್ರ ಗುಟ್ಕಾ ಏನ್ ತಂಬಾಕ್ ಹೆಂಗ್ ಇಟ್ಕೊಂತಾರ ಹಂಗ ಇಟ್ಕೊಂಡ್ಬಿಟ್ರೆ ಆ ತಂಬಾಕ್ ಕೊಡಂತ ಫ್ಲೇವರ್ ಅದೇ ಕೊಡುತ್ತೆ ಸರ್. ಹೌದಾ? ಜೊತೆಗೆ ಲಿವರ್ ಶುದ್ಧಿ ಆಗುತ್ತೆ ಅದಕ್ಕೆ. ಅಷ್ಟ್ ಮಾಡ್ಬೋದು ಸರ್. ಹಸಿ ಎಲೆ, ಹಸಿ ಎಲೆ, ಹಸಿ ಎಲೆ ಸರ್. ಪೂರ್ತಿ ಬಲ್ತಿರಬಾರ್ದು, ಪೂರ್ತಿ ಎಳೆದಿರಬಾರ್ದು ಸರ್. ಒಂಗೆ ಎಲೆ ಅಂದ್ರೆ ಬತ್ತಿ ಮರ ಅಂತ ಹೇಳ್ತಾರೆ. ಹೌದು ಸರ್, ಬತ್ತಿ ಮರ ಸರ್, ಉಲ್ಗಿಲ್ ಮರ ಅಂತಾರೆ ಸರ್, ಉಲ್ಗಿಲ್ ಮರ ಅಂತಾರೆ. ಅದ್ರ ಜೊತೆಗೆ ಬಿಲ್ಪತ್ರೆ ಕಷಾಯ ಸರ್. ಬಿಲ್ಪತ್ರೆ ಕಷಾಯ ಕುಡಿದ್ರೆ ಅದ್ರಾಗೆ ಜೀರ್ಣಕ್ರಿಯೆ ಚೆನ್ನಾಗುತ್ತೆ ಸರ್, ಮಧುಮೇಹ ಕಾಯಿಲೆನ ಸ್ವಲ್ಪ ನಿಯಂತ್ರಣದಾಗ ಇಡ್ತದೆ. ಅದಾದ ನಂತರ ಅಶ್ವತ್ಥ ಮರದ ಕಷಾಯ ಕುಡಿಬೋದು ಸರ್. ಅಶ್ವತ್ಥ ಮರ ಈ ತರದ್ದು ಒಂದು ಸುಮಾರು ಒಂದು 10-15 ಕಷಾಯಗಳು ದಿನ ಕಂಟಿನ್ಯೂ ಆಗಿ ಬಳಕೆ ಮಾಡಿದ್ರೆ ಒಂದು ಟೀ ಕಾಫಿ ಕುಡಿಯೋದು ತಪ್ಪುತ್ತೆ. ನಮ್ಮನೆಯಲ್ಲಿ ಏನು ಆ ಟೀ ಕಾಫಿಗೆ ಖರ್ಚಾಗಂತ ಹಣ ಉಳಿತೈತೆ, ಜೊತೆಗೆ ಆರೋಗ್ಯ ಸರಿ ಆಗ್ತದೆ ಸರ್. ಜೊತೆಗೆ ನಮ್ಮಲ್ಲಿ ಬೆಳೆದಂತ ಈ ಪಾಲಿಶ್ಡ್ ಅಕ್ಕಿ ಸ್ವಲ್ಪ ಕಡಿಮೆ ಮಾಡ್ಕೊಂಡು ನಮ್ಮಲ್ಲಿ ಏನು ರಾಗಿ ಬೆಳಿತೀವೋ, ನವಣೆ ಬೆಳಿತೀವೋ, ಈ ಆರ್ಕ ಸಾಮೆ ಕೂದಲು ಕೊರಲೆ ಮನೆಗೆ ಸ್ವಲ್ಪ ಮನೆಗೆ ಎಷ್ಟು ಬೇಕೋ ಅಷ್ಟು ಬಳಸ್ಕೊಂಡು ತಿಂದಿದ್ದೆ ಆದ್ರೆ ನಮ್ಮ ಆರೋಗ್ಯನ ನಾವೇ ಸರಿ ಮಾಡ್ಕೋಬಹುದು ಸರ್. ಆಮೇಲೆ ಈ ದಂತ ಮಂಜನ ಮನೇಲೇ ಮಾಡ್ಕೋಬೇಕು ಸರ್, ಮನೇಲಿ ಮಾಡ್ಕೊಂಡು ತಿಕ್ಕ ಅಂತ ಸರ್. ಒಳ್ಳೇದು ಬೋರಣ್ಣ ಅವರೇ, ನಮ್ಮ ಹೊಸಪೇಟೆ ಆಕಾಶವಾಣಿಯ ಕಿಸಾನ್ ವಾಣಿ ಗ್ರಾಮತರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿ ಹಸುವಿನ ದೇಸಿ, ಅದರಲ್ಲೂ ಕೃಷಿಕರಿಗೆ ದೇಸಿ ಹಸುವಿನ ಅಗತ್ಯ ಏನಿದೆ ಮತ್ತು ಅದು ಒಂದು ಕುಟುಂಬಕ್ಕೆ, ಕುಟುಂಬದ ಸದಸ್ಯರ ಎಲ್ಲರ ಆರೋಗ್ಯದ ವೃದ್ಧಿಗೆ ಎಷ್ಟೆಲ್ಲ ಸಹಾಯಕವಾಗ್ತದೆ, ಈ ನಿಟ್ಟಿನೊಳಗಡೆಗೆ ಇನ್ನು ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ನಾವು ಸುಸ್ಥಿರವಾದ ಜೀವನವನ್ನು ಮಾಡಲಿಕ್ಕೆ ಸಹ ಹೇಗೆ ಸಾಧ್ಯ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ,